ಕಣಜದ ಜಾತಿಗೆ ಸೇರಿದ ಹೊರದೇಶದ ಈ ಪರತಂತ್ರ ಜೀವಿಗಳು ಪಪ್ಪಾಯಿ ಬೂಸ್ಟ್ ತಿಗಣೆಗೆ ರಾಮಬಾಣ. ಇವು ಬಹಳ ಚಟುವಟಿಕೆಯಿಂದ ಓಡಾಡುತ್ತಾ ಪಪ್ಪಾಯಿ ಬೂಸ್ಟ್ ತಿಗಣೆಯ ಮರಿಗಳನ್ನು ಹುಡುಕಿ ಅವುಗಳ ದೇಹದ ಒಳಗೆ ತಮ್ಮ ಮೊಟ್ಟೆಗಳನ್ನು ಇಟ್ಟು ಅವನ್ನ ನಾಶಪಡಿಸುತ್ತವೆ. ಇವು ಸುಮಾರು 15 ದಿನಗಳಲ್ಲಿ ತಮ್ಮ ಜೀವನ ಚಕ್ರವನ್ನು ಮುಗಿಸುತ್ತವೆ. ಇದನ್ನ ಶಿಫಾರಸು ಮಾಡಿರುವ ಪ್ರಮಾಣ ಎಷ್ಟು ಅಂತಂದ್ರೆ 1 ಎಕರೆಗೆ 100 ಪರತಂತ್ರ ಜೀವಿಗಳು. ಇದನ್ನ ಯಾವ ರೀತಿ ಬಿಡುಗಡೆಗೊಳಿಸಬೇಕು ಅಂತಂದ್ರೆ ಆಸಿರೋಫ್ಲೆಗಸ್ ಪರತಂತ್ರ ಜೀವಿಗಳಿರುವ ಡಬ್ಬಿಯ ಮುಚ್ಚಳವನ್ನು ತೆಗೆದು ತೋಟದ ಒಳಗೆ ಅಡ್ಡಾಡುತ್ತಾ ಪಪ್ಪಾಯಿ ಬೂಸ್ಟ್ ತಿಗಣೆ ಇರುವ ರೆಂಬೆಗಳ ಮೇಲೆ ಅವು ಬೀಳುವಂತೆ ಬಿಡಬೇಕು. ಇನ್ನು ಎಲೆ ಸುರುಳಿ ಮತ್ತು ಕಂಬಳಿ ಹುಳು ಹತೋಟಿಗೆ ಟ್ರೈಕೋಗ್ರಾಮಾ ಕಿಲೋನಿಸ್, ಇದು ಸಹ ಕಣಜದ ಜಾತಿಗೆ ಸೇರಿದ ಅತಿ ಚಿಕ್ಕ ಗಾತ್ರದ ಮೊಟ್ಟೆ ಪರತಂತ್ರ ಜೀವಿಯಾಗಿದ್ದು ಹಿಪ್ಪು ನೇರಳೆಗೆ ಬಾಧೆ ಕೊಡುವ ಎಲೆ ಸುರುಳಿ ಕೀಟ ಹಾಗೂ ಕಂಬಳಿ ಹುಳುವಿನ ಮೊಟ್ಟೆಗಳ ಒಳಗೆ ತಮ್ಮ ಮೊಟ್ಟೆಗಳನ್ನು ಇಟ್ಟು 8-10 ದಿನಗಳಲ್ಲಿ ತಮ್ಮ ಜೀವನ ಚಕ್ರವನ್ನು ಮುಗಿಸುತ್ತವೆ. ಇವು ಗಾತ್ರದಲ್ಲಿ ಎಷ್ಟು ಚಿಕ್ಕವು ಅಂತಂದ್ರೆ 10-15 ಜೀವಿಗಳನ್ನು ಒಂದು ಗುಂಡು ಸುಜಿಯ ಮೇಲೆ ಕೂರಿಸಬಹುದು. ಅಷ್ಟು ಚಿಕ್ಕ ಗಾತ್ರದ ಕಣಜಗಳು. ಇದನ್ನ ಶಿಫಾರಸು ಮಾಡಿರುವ ಪ್ರಮಾಣ ಎಷ್ಟು ಅಂತಂದ್ರೆ ಕೀಟನಾಶಕ ಸಿಂಪರಣೆಯ 5-6 ದಿನಗಳ ನಂತರ 1 ಎಕರೆಗೆ 1 ವಾರಕ್ಕೆ 1 ಕಾರ್ಡ್ನಂತೆ 4 ವಾರಗಳ ಕಾಲ ಇವನ್ನ ಸತತವಾಗಿ ಉಪಯೋಗಿಸಬೇಕು. ಅಂತಂದ್ರೆ ಜುಲೈನಿಂದ ಡಿಸೆಂಬರ್ ತನಕ ಕಡ್ಡಾಯವಾಗಿ ಪ್ರತಿ ಬೆಳೆಯಲ್ಲಿ ಉಪಯೋಗವನ್ನ ಮಾಡಬೇಕು. ಇದನ್ನ ಬಿಡುಗಡೆಗೊಳಿಸುವ ರೀತಿ ಹೀಗಿದೆ. ಟ್ರೈಕೋಗ್ರಾಮ ಪರತಂತ್ರ ಜೀವಿಗಳು ಟ್ರೈಕೋಕಾರ್ಡ್ ರೂಪದಲ್ಲಿ ಸಿಗುತ್ತವೆ. 1 ಕಾರ್ಡನ್ನ 10-12 ತುಂಡುಗಳಾಗಿ ಹರಿದು 1 ಎಕರೆ ಜಾಗದಲ್ಲಿ ಅಲ್ಲಲ್ಲಿ ಹಿಪ್ಪು ನೇರಳೆ ರೆಂಬೆಗಳಿಗೆ ನೇತಾಕಬಹುದು ಅಥವಾ ಎಲೆಗಳ ಹಿಂಭಾಗ ಪಿನ್ ಹಾಕಿಯೂ ಕೂಡ ಇದನ್ನ ನೇತಾಕಬಹುದು. ಇನ್ನು ಊಜಿ ನೊಣದ ಹತೋಟಿಗಾಗಿ ನಿಸೋಲಿಂಕ್ಸ್ ಥೈಮಸ್, ಇದು ಊಜಿ ಕೋಶದ ಪರತಂತ್ರ ಜೀವಿಯಾಗಿದ್ದು ಪ್ರತಿ ಹೆಣ್ಣು ಕೀಟವು ಸುಮಾರು 200-250 ಮೊಟ್ಟೆಗಳನ್ನು ಇಡುವ ಸಾಮರ್ಥ್ಯವನ್ನು ಹೊಂದಿದೆ. ಒಂದು ಊಜಿ ಕೋಶದ ಒಳಗೆ ತಲಾ 50-70 ಮೊಟ್ಟೆಗಳನ್ನು ಇಡುತ್ತವೆ. ಅಂದರೆ ಒಂದು ಹೆಣ್ಣು ಕೀಟವು ಸುಮಾರು 4-6 ಊಜಿ ಕೋಶಗಳನ್ನು ನಾಶಪಡಿಸುತ್ತೆ ಮತ್ತು ಅಂತಹ ಕೋಶಗಳಿಂದ ಊಜಿ ನೊಣಗಳ ಬದಲಾಗಿ ನಿಸೋಲಿಂಕ್ಸ್ ಥೈಮಸ್ ಪ್ರೌಢ ಕೀಟಗಳು ಹೊರಬರುತ್ತವೆ. ಇದನ್ನ ಬಿಡುಗಡೆಗೊಳಿಸುವ ರೀತಿ ಹೀಗಿದೆ. 100 ಮೊಟ್ಟೆ ಸಾಕಾಣಿಕೆಗೆ 2 ನಿಸೋಲಿಂಕ್ಸ್ ಥೈಮಸ್ ಚೀಲಗಳನ್ನು ಶಿಫಾರಸು ಮಾಡಲಾಗಿದೆ. 5ನೇ ಹಂತದ 2 ಅಥವಾ 3ನೇ ದಿನ ನಿಸೋಲಿಂಕ್ಸ್ ಥೈಮಸ್ ಚೀಲಗಳನ್ನು ಹುಳು ಸಾಕಣೆಯ ಸ್ಟ್ಯಾಂಡ್ಗೆ ಕಟ್ಟಬೇಕು. ಇದರಿಂದ ಹೊರಬರುವ ನಿಸೋಲಿಂಕ್ಸ್ ಥೈಮಸ್ ಪ್ರೌಢ ಹುಳುಗಳು ಹೊಸದಾಗಿ ಉತ್ಪತ್ತಿಯಾಗುತ್ತಿರುವ ಊಜಿ ಕೋಶಗಳ ಒಳಗೆ ತಮ್ಮ ಮೊಟ್ಟೆಗಳನ್ನು ಇಟ್ಟು ಅದನ್ನು ನಾಶಪಡಿಸುತ್ತವೆ. ಹುಳು ಸಾಕಾಣಿಕೆ ಮುಗಿದ ನಂತರ ನಿಸೋಲಿಂಕ್ಸ್ ಥೈಮಸ್ ಚೀಲಗಳನ್ನು ಚಂದ್ರಿಕೆಗಳ ಬಳಿ ಇಡಬೇಕು. ರೇಷ್ಮೆ ಗೂಡನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋದ ನಂತರ ಅದೇ ನಿಸೋಲಿಂಕ್ಸ್ ಥೈಮಸ್ ಚೀಲಗಳನ್ನು ತಿಪ್ಪೆಗುಂಡಿಗೆ ಹಾಕಬೇಕು. ಅಲ್ಲಿಯೂ ಸಹ ಇತರೆ ಜಾತಿಯ ನೊಣದ ಕೋಶಗಳು ಇರೋದ್ರಿಂದ ನಿಸೋಲಿಂಕ್ಸ್ ಥೈಮಸ್ ಪರತಂತ್ರ ಜೀವಿಗಳು ಅಭಿವೃದ್ಧಿ ಹೊಂದಲು ಸಹಕಾರಿಯಾಗುತ್ತೆ. ರೈತ ಬಂಧವರೇ, ಜೈವಿಕ ಕೀಟ ಹತೋಟಿಯ ಪ್ರಯೋಜನಗಳು ಏನು ಅಂತಂದ್ರೆ ಪರಿಸರ ಸ್ನೇಹಿ, ಸುರಕ್ಷಿತ ಹಾಗೂ ಲಾಭಕರ ವಿಧಾನ. ಜೈವಿಕ ಹತೋಟಿ ಕ್ರಮದಲ್ಲಿ ಜೀವಿಗಳು ಪೀಡೆಗಳನ್ನು ಹುಡುಕಿ ಕೊಲ್ಲುತ್ತವೆ. ಸಮಗ್ರ ಕೀಟ ಹತೋಟಿಯ ಅಂಗವಾಗಿ ಉಪಯೋಗವನ್ನು ಮಾಡಬಹುದು. ತನ್ನಷ್ಟಕ್ಕೆ ಸಂಖ್ಯೆಯಲ್ಲಿ ಹೆಚ್ಚಳ ಆಗುತ್ತೆ, ಹಾಗೇನೆ ಅಭಿವೃದ್ಧಿಯನ್ನು ಕೂಡ ಹೊಂದುತ್ತವೆ. ಕೀಟ ಪೀಡೆಗಳಲ್ಲಿ ನಿರೋಧಕ ಶಕ್ತಿ ಉದ್ಭವಿಸುವ ಸಾಧ್ಯತೆನೇ ಇಲ್ಲ. ಶಾಶ್ವತವಾದಂತಹ ಕೀಟ ಪೀಡೆಗಳ ಹತೋಟಿ ಸಾಧ್ಯವಾಗುತ್ತೆ. ರೈತ ಬಂಧುವರು, ಒಂದು ಪ್ರಮುಖವಾದಂತಹ ಸೂಚನೆಯನ್ನು ಗಮನಿಸಿಕೊಳ್ಬೇಕು. ಜೈವಿಕ ಹತೋಟಿ ಕೀಟಗಳನ್ನು ಬಿಡುಗಡೆಗೊಳಿಸಿದ ನಂತರ ಯಾವುದೇ ರೀತಿಯ ಕೀಟನಾಶಕಗಳನ್ನು ಸಿಂಪರಣೆ ಮಾಡಬಾರದು. ರೈತ ಬಂಧುವರೇ, ಇದುವರೆಗೆ ರೇಷ್ಮೆ ಕೃಷಿಯಲ್ಲಿ ಕೀಟಪೀಡೆಗಳ ಹತೋಟಿಗಾಗಿ ಜೈವಿಕ ನಿಯಂತ್ರಣ ಕ್ರಮಗಳು, ಈ ಕುರಿತಂತಹ ಮಾಹಿತಿಯನ್ನ ಕೇಳಿದಿರಿ. ರೈತ ಬಂಧುವರೇ, ಇಲ್ಲಿಗೆ ಇಂದಿನ ಕೃಷಿಲೋಕ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಕೃಷಿಲೋಕ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಕಾರ್ಯಕ್ರಮ ಕೃಷಿ ಲೋಕ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಪಡಿಸಿದವರು ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಬಿತ್ತರವಾಯಿತು. ಕೇಳಿ ಕಾರ್ಯಕ್ರಮ ರೈತರಿಗೆ ಸಲಹೆ.